ಅಂದ್ರೆ ಅದು ಏಕದಳ ಧಾನ್ಯ, ದ್ವಿದಳ, ಹಣ್ಣು, ತರಕಾರಿ ಅಥವಾ ಸಾಂಬಾರು ಬೆಳೆ, ಅದನ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದರ ಹೆಸರು ಉದಾಹರಣೆಗೆ ಹಣ್ಣಿನಿದ್ರೆ ಒಂದು ದ್ರಾಕ್ಷಿ ಇದ್ರೆ ಗ್ರೇಪ್ ಅಂತ, ದಾಳಿಂಬೆ ಇದ್ರೆ ಪೊಮೋಗ್ರೆಂಟ್ ಅಂತ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಲಿಸ್ಟಿಂದ. ಅದರ ವೆರೈಟಿ ಕೂಡ ಇದೆ, ಯಾವ್ಯಾವ ತಳಿ ಅಂತ, ಕೇಸರು ಆ ಥರ ತಳಿ ಇದಾವಲ್ಲ ಆ ತಳಿನೂ ನೀವು ಕೂಡ ಅಲ್ಲಿ ಮೆನ್ಷನ್ ಮಾಡಬಹುದು. ಪ್ರೊಡಕ್ಟ್ ಡಿಸ್ಕ್ರಿಪ್ಷನ್ ಅಂತ ಇದೆ, ನಿಮ್ಮ ಉತ್ಪನ್ನದ ವಿವರದ ಬಗ್ಗೆ ಒಂದು ಸ್ವಲ್ಪ ಬಾಕ್ಸ್ ಇದೆ, ಅಲ್ಲಿ ಟೈಪ್ ಮಾಡಬಹುದು. ಎಷ್ಟು ಪ್ರಮಾಣ ಕಳಿಸ್ಬೇಕಂತೀರಿ, ಎಷ್ಟು ಕ್ವಾಂಟಿಟಿ, ಯಾವ ರೀತಿ ನೀವು ಅದನ್ನು ಬೇಸಾಯ ಕ್ರಮಗಳನ್ನು ಅಳವಡಿಸ್ಕೊಂಡಿದ್ದೀರಾ, ಇದು ಸಾವಯವ ಬೇಸಾಯ ಮಾಡಿದ್ರೆ ಅಥವಾ ರಾಸಾಯನಿಕ ಉಪಯೋಗ ಮಾಡಿದ್ರೆ ಮೆನ್ಷನ್ ಮಾಡಬೇಕು. ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಅಂತಿದೆ, ಇಷ್ಟು ಮಿನಿಮಮ್ ನೀವು ಮಾರಲಿಕ್ಕೆ ಇಚ್ಛೆ ಪಡ್ತೀರಿ, ಇದ್ರ ಕೆಳಗಡೆ ಮಾರಾಟ ಮಾಡೋದಿಲ್ಲ. ನಾನು ಸಪೋಸ್ 5 ಕ್ವಿಂಟಲ್ ಕೆಳಗಡೆ ಮಾರಾಟ ಮಾಡೋದಿಲ್ಲ ಅಂದರೆ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ 5 ಕ್ವಿಂಟಲ್ ಅಂತ ನಮೂದಿಸಬೇಕು, ಅದ್ರ ಮೇಲೆ ಪಟ್ಟು ನಾನು ಮಾರಾಟ ಮಾಡ್ತೇನೆ ಅಂತ ಹೇಳಿ ಮತ್ತು ಪ್ರತಿ ಒಂದು ಕೆಜಿಗೆ ಅಥವಾ ಕ್ವಿಂಟಲ್ಗೆ ನಿಮ್ಮದೇ ಆದ ದರವನ್ನು ಇಲ್ಲಿ ಮೆನ್ಷನ್ ಮಾಡಬಹುದು. ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಮಾರಾಟ ಮಾಡಲಿಕ್ಕೆ ಇಚ್ಛೆ ಪಡ್ತಿದ್ರೆ ಫ್ರಾಮ್ ಡೇಟಿಂದ ಟು ಡೇಟ್ ಹಾಕಬೇಕು. ಈ ನಿಮ್ಮ ಬೆಳೆ ಯಾವಾಗ ರಾಶಿ ಆಗಿರ್ತದೆ ಡೇಟ್ ಆಫ್ ಹಾರ್ವೆಸ್ಟ್ ಕೂಡ ಅಲ್ಲಿ ಮೆನ್ಷನ್ ಮಾಡಲಿಕ್ಕೆ ಅವಕಾಶ ಇದೆ. ನಿಮ್ಮ ಹೆಸರು, ನೇಮ್ ಆಫ್ ಕಾಂಟ್ಯಾಕ್ಟ್ ಪರ್ಸನ್ನು, ನಿಮ್ಮ ದೂರವಾಣಿ ಸಂಖ್ಯೆ ಹಾಕಿ ನಿಮ್ಮ ಉತ್ಪನ್ನದ ಒಂದು ಫೋಟೋ, ಉತ್ತಮವಾದ ಫೋಟೋ ತೆಗಿಲಿಕ್ಕೆ ಒಂದು ಅಲ್ಲಿ ಒಂದು ಕ್ಯಾಮರಾ ಚಿತ್ರ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಉತ್ಪನ್ನದ ಫೋಟೋ ತಗೊಂಡು ಸಬ್ಮಿಟ್ ಮಾಡಿದ್ರೆ ನೀವು ಇಂತಹ ರೈತರು ಇಂತಹ ಸಾಮಗ್ರಿಗಳನ್ನು ಮಾರಾಟ ಮಾಡಲಿಕ್ಕೆ ಪೋಸ್ಟ್ ಆಗ್ತದೆ, ನಿಮ್ದು ಒಂದು ರಿಕ್ವೆಸ್ಟ್ ಪೋಸ್ಟ್ ಆಗ್ತದೆ. ಆ ಪೋಸ್ಟ್ ಆಗಿದ್ದನ್ನು ನೀವು ಇನ್ನೊಂದು ಮೆನ್ಯು ಇದೆ ಡ್ಯಾಶ್ಬೋರ್ಡಲ್ಲಿ, ಸೆಲ್ ಆಫರ್ ಲಿಸ್ಟ್ ಅಂತಿದೆ, ಯಾರು ತಮ್ಮ ತಮ್ಮ ಉತ್ಪನ್ನಗಳನ್ನು ಸೇಲ್ ಮಾಡಲಿಕ್ಕೆ ಆಫರ್ ಮಾಡಿರ್ತಾರೆ ಆ ಲಿಸ್ಟಲ್ಲಿ ನೋಡಬಹುದು. ಆ ಲಿಸ್ಟನ್ನು ನೋಡಿ ವರ್ತಕರು ಅದಕ್ಕೆ ಸಂಪರ್ಕ ಮಾಡ್ತಾರೆ, ನಿಮಗೆ ಸಂಪರ್ಕ ಮಾಡಿ ಯಾರಾದರೂ ಮಾಡಿದರೆ ಅವರು ಜನೇನ್ ಬೈಯರ್ ಇರ್ತಾರೆ, ಅವರು ಎಕ್ಸೆಪ್ಟ್ ಮಾಡಿದ್ಮೇಲೆ ಅವ್ರದ್ದು ಒಂದು ಅವ್ರ ವಿವರ ಬರ್ತದೆ, ಯಾರು ಎಕ್ಸೆಪ್ಟ್ ಮಾಡಿರ್ತಾರಲ್ಲ ವ್ಯೂ ರೆಸ್ಪಾನ್ಸ್ ಅಂತ ನೀವು ಕ್ಲಿಕ್ ಮಾಡಿದರೆ ಅವರ ರೆಸ್ಪಾನ್ಸಲ್ಲಿ ಅವ್ರದ್ದು ಹೆಸರು ಮೊಬೈಲ್ ನಂಬರು ಬರ್ತದೆ, ಅವ್ರ ಜೊತೆ ಸಂಪರ್ಕ ಮಾಡಿ ನೀವು ಅವರಿಗೆ ನಿಮ್ಮ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದು. ಅದಲ್ಲದೆ ರೈತರು ಕೂಡ ಏನಾದರೂ ಉತ್ಪನ್ನಗಳನ್ನು ಖರೀದಿ ಮಾಡಲಿಕ್ಕೆ ವರ್ತಕರಿಂದ ಕೂಡ ಖರೀದಿ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೇವಲ ತರಕಾರಿ ಮತ್ತು ಹಣ್ಣುಗಳು ಮಾತ್ರ ಖರೀದಿ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಆಮೇಲೆ ಇಲ್ಲಿ ಇನ್ನೊಂದು ಪ್ರಮುಖವಾದ ಅಂಶ ಅಂದರೆ ನೀವು ಮೊದಲು ರಿಜಿಸ್ಟ್ರೇಷನ್ ಮಾಡಿರ್ತಿರಲ್ಲ, ಮಾಡಬೇಕಾದಾಗ ನಿಮ್ಮ ಯಾವ ಕೃಷಿ ಉತ್ಪನ್ನವಂತೂ ನೀವು ಮೆನ್ಷನ್ ಮಾಡಿರ್ತೀರ, ನೀವು ಒಂದು ಹಣ್ಣಿನ ಬೆಳೆಗಾರರು ಅಥವಾ ಯಾವುದೋ ಒಂದು ಏಕದಳ ಧಾನ್ಯಗಳು ಅಂತಹ ಉತ್ಪನ್ನಗಳು ಮಾತ್ರ ಖರೀದಿ ಮಾಡಬಹುದು. ಅದನ್ನು ಬಿಟ್ಟು ನೀವು ಸಪೋಸ್ ಬೇರೆ ಯಾವುದೇ ಉತ್ಪನ್ನ ಖರೀದಿ ಮಾಡಬೇಕಂತ ಬಯಸಿದರೆ ಒಂದು ಪ್ರೊಫೈಲ್ ಅಂತ ಒಂದು ಮೆನ್ಯು ಇದೆ, ಆ ಪ್ರೊಫೈಲ್ ಮೆನ್ಯುವಲ್ಲಿ ಹೋಗಿ ಮತ್ತೆ ತಮ್ಮ ಕೃಷಿ ಉತ್ಪನ್ನದ ಹೆಸರನ್ನು ಬದಲಾಯಿಸಿ ಮತ್ತೆ ಅಪ್ಡೇಟ್ ಮಾಡಬೇಕು. ಮತ್ತೆ ನೀವು ಬೈ ರಿಕ್ವೆಸ್ಟ್ ರಿಸೀವ್ ಹೋದಲ್ಲಿ ಅಂತಹ ಉತ್ಪನ್ನಗಳು ನಿಮಗೆ ಖರೀದಿ ಮಾಡಲಿಕ್ಕೆ ಲಭ್ಯ ಆಗ್ತದೆ ಸಾಫ್ಟ್ವೇರಲ್ಲಿ. ಇದು ಬೈ ರಿಕ್ವೆಸ್ಟ್ ಆಯಿತು. ಇದಾದ ನಂತರ ಫೀಡ್ಬ್ಯಾಕ್ ಮತ್ತು ರೇಟಿಂಗ್ ಅಂತ ಇದೆ. ಕೊನೆಗೆ ನೀವು ಮೂರು ತರ ಸರ್ವಿಸ್ ಇಲ್ಲಿ ಅವರು ಕೊಟ್ಟಿದ್ದಾರೆ ಆ್ಯಪಲ್ಲಿ. ಒಂದು ಲೋಡ್ ರಿಕ್ವೆಸ್ಟು ಅಂದರೆ ನಿಮ್ಮದು ಕೃಷಿ ಉತ್ಪನ್ನಗಳನ್ನು ಸಾಗಾಣಿಕೆ ಮಾಡಲಿಕ್ಕೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಜೊತೆ ಒಂದು ಸಂಪರ್ಕ ಮಾಡಲಿಕ್ಕೆ ಒಂದು ಅವಕಾಶ. ಇನ್ನೊಂದು ಸೇಲ್ ಆಫರ್, ನಿಮ್ಮ ಉತ್ಪನ್ನಗಳನ್ನೇ ನೀವು ನನಗೆ ಮಾರಾಟಕ್ಕಿದೆ ಅಂತ ಆ ಆ್ಯಪ್ನಲ್ಲಿ ಹಾಕಿದರೆ ವರ್ತಕರ ಖರೀದಿ ಮಾಡಲಿಕ್ಕೆ ಸೇಲ್ ಆಫರ್ ಅಂತ ಆಯಿತು. ಇನ್ನೊಂದು ಬೈ ರಿಕ್ವೆಸ್ಟ್ ಅಂದರೆ ನೀವೇ ಉತ್ಪನ್ನಗಳನ್ನು ವರ್ತಕರಿಂದ ಖರೀದಿ ಮಾಡಲಿಕ್ಕೂ ಇದೆ. ಆ ಮೂರು ಅಲ್ಲಿ ಒಂದು ರೇಡಿಯೋ ಬಟನ್ ಅಥವಾ ಗುಂಡು ಸರ್ಕಲ್ ಬರ್ತವೆ, ಅದರಲ್ಲಿ ಕ್ಲಿಕ್ ಮಾಡಿ ಅದಕ್ಕೆ ನೀವು ನಿಮ್ಮದ ಒಂದು ರೇಟಿಂಗ್ ಅನ್ನು ಕೊಡಬಹುದು. 5-star ರೇಟಿಂಗ್ ಇದೆ, ಅದರ ರೇಟಿಂಗಲ್ಲಿ ರೇಟಿಂಗ್ ಕೊಟ್ಟು ಒಂದು ಕಮೆಂಟ್ಗಳನ್ನು ಟೈಪ್ ಮಾಡಿ ಕೂಡ ಅವಕಾಶ ಇದೆ. ಸಬ್ಮಿಟ್ ಮಾಡಿದ್ರೆ ಈ ಆ್ಯಪ್ನ ಬಳಕೆ ನಿಮಗೆ ಯಾವ ರೀತಿ ಮೆಚ್ಚುಗೆ ಆಯಿತು ಎಂಬುದರ ಬಗ್ಗೆ ಮಾಹಿತಿಯನ್ನು ಇದರಲ್ಲಿ ನೀಡಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅತ್ಮೀರಿ, ಇಲ್ಲಿ ತನಕ ಕಿಸಾನ್ ರಥ್ ಅನ್ನುವಂತಹ ಒಂದು ಆ್ಯಪ್ ಬಗ್ಗೆ ವಿವರವಾಗಿ ಅದು ಯಾವ ರೀತಿ ನಾವು ಅದರ ಮೇಲೆ ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ಮಜೀದ್ ಅವರಿಂದ ತಾವು ತಿಳ್ಕೊಂಡ್ರಿ. ಹೆಜ್ಜೆ ಹೆಜ್ಜೆಗೂ ನಾವು ಏನು ಕ್ರಮ ಅನುಸರಿಸಬೇಕು ಅನ್ನೋದನ್ನು ಬಹಳ ವಿವರವಾಗಿ ಅವರು ಹೇಳಿದ್ದಾರೆ. ಇದರ ಉಪಯೋಗವನ್ನು ತಾವು ಪಡ್ಕೊಳ್ಬಹುದು. ಇನ್ನು ಮುಂದಿನ ಆ್ಯಪ್ ಬಗ್ಗೆ ನಾವು ನೋಡೋಣ. KVK ಮೊಬೈಲ್ ಆ್ಯಪ್ ಬಗ್ಗೆ ಅವರು ಮಜೀದ್ ಅವರು ತಮಗೆ ತಿಳಿಸಿಕೊಡ್ತಾ ಇದ್ದಾರೆ. KVK ಮೊಬೈಲ್ ಆ್ಯಪ್, ಈ ತಂತ್ರಾಂಶವನ್ನು ರೈತರು, ಕೃಷಿ ಅಧಿಕಾರಿಗಳು, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಇವರೆಲ್ಲ ಕೂಡ ಬಳಸಬಹುದು. ಇದಕ್ಕೆ ಆಂಡ್ರಾಯ್ಡ್ ಆಧಾರಿತ ಒಂದು ಆ್ಯಪ್ ಆಗಿದೆ. ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಭೇಟಿ ನೀಡಿ KVK ಮೊಬೈಲ್ ಆ್ಯಪ್ ಅಂತ ಟೈಪ್ ಮಾಡಿ ತಂತ್ರಾಂಶವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಇದು ಮತ್ತೆ ಈ ತಂತ್ರಾಂಶ ಡೌನ್ಲೋಡ್ ಮಾಡಿದ ಮೇಲೆ ಇದನ್ನು ನೋಂದಣಿ ಮಾಡಿಕೊಳ್ಬೇಕು ರಿಜಿಸ್ಟ್ರೇಷನ್ಗೆ. ತಮ್ಮ ಹೆಸರು, ತಾಲೂಕು, ಜಿಲ್ಲೆ, ದೂರವಾಣಿ ಮತ್ತು ಇಮೇಲ್ ಐಡಿ, ಪಾಸ್ವರ್ಡ್ ದಾಖಲಿಸಿ ತಂತ್ರಾಂಶ ನೋಂದಣಿ ಮಾಡಬೇಕಾಗ್ತದೆ. ತಮ್ಮ ದೂರವಾಣಿ ಸಂಖ್ಯೆ ಇಲ್ಲಿ ಯೂಸರ್ ನೇಮ್ ಆಗಿರುತ್ತದೆ. ಈ ತಂತ್ರಾಂಶದಲ್ಲಿ ತಾವು ಮೊದಲೇ ನೋಂದಣಿ ಮಾಡಿರುವ ಸಮಯದಲ್ಲಿ ನೀಡಿದ ಒಂದು ಮೊಬೈಲ್ ನಂಬರ್ ಬಳಸಿ ಲಾಗಿನ್ ಆಗಿ ಮತ್ತು ಪಾಸ್ವರ್ಡ್ ಕೂಡ ನಿಮಗೆ ರಿಜಿಸ್ಟರ್ ಮೊಬೈಲ್ ನಂಬರ್ ಬಂದಿರುತ್ತದೆ. ಇದಾದ ನಂತರ KVK ಒಂದು ಐಕಾನ್ ಕಾಣಿಸ್ತದೆ, ಒಂದು ಚಿತ್ರ ಕಾಣಿಸ್ತದೆ. ಅದರ ಮೇಲೆ ಒತ್ತಿದಾಗ ರಾಜ್ಯ ಜಿಲ್ಲೆಗಳ ಆಯ್ಕೆ ಮಾಡಬೇಕು. ನೀವು ಜಿಲ್ಲೆ, ರಾಜ್ಯ, ಕರ್ನಾಟಕ ಜಿಲ್ಲೆ ಸೆಲೆಕ್ಟ್ ಮಾಡಿದರೆ ನಿಮ್ಮ ಜಿಲ್ಲೆಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರಗಳ ವಿವರ ಬರ್ತವೆ. ಈಗ ಪ್ರಸ್ತುತ ವಿಜಯಪುರ ಜಿಲ್ಲೆಯಲ್ಲಿ 2 ಕೃಷಿ ವಿಜ್ಞಾನ ಕೇಂದ್ರಗಳಿವೆ. ನೀವು ಇಂಡಿ ತಾಲೂಕು ಸೆಲೆಕ್ಟ್ ಮಾಡಿದ್ರಿಂದ ನೀವು ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ನಿಮ್ಮ ಮುಖ್ಯಸ್ಥರ ಹೆಸರು ಮತ್ತು ಅವರ ದೂರವಾಣಿ ಸಂಖ್ಯೆ ಅಲ್ಲಿ ಸ್ಕ್ರೀನ್ನಲ್ಲಿ ಕಾಣಿಸ್ತದೆ. ಮತ್ತು ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿರತಕ್ಕಂತಹ ಸೌಲಭ್ಯಗಳು, ರೈತರಿಗೆ ದೊರೆತಕ್ಕಂಥ ಸೌಲಭ್ಯಗಳು ಕೂಡ ಫೆಸಿಲಿಟಿ ಅಂತ ಒಂದು ಐಕಾನ್ ಇದೆ ಅಲ್ಲಿ ಮೊಬೈಲ್ ಆ್ಯಪಲ್ಲಿ. ಫೆಸಿಲಿಟಿ ಅಂತ ಕ್ಲಿಕ್ ಮಾಡಿದರೆ ಯಾವ್ಯಾವ ಸೌಲಭ್ಯಗಳು ನಿಮಗೆ ಏನೇನು ಇಲ್ಲಿ ದೊರಕುತ್ತವೆ ಎಂಬುದರ ಬಗ್ಗೆ ಮಾಹಿತಿ ಗೊತ್ತಾಗ್ತದೆ. ನಂತರ ಈ ಆ್ಯಪ್ನಲ್ಲಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಇದೆ. ರೈತರು ಅನುಸರಿಸಬೇಕಾದ ಕ್ರಮಗಳು ಬೆಳೆಗಳ ಬಗ್ಗೆ ಇಲ್ಲಿ ಕೃಷಿ, ತೋಟಗಾರಿಕೆ ಇಂದ 2 ಐಕಾನ್ಗಳಿದ್ದಾವೆ. ಅವರಲ್ಲಿ ತಮಗೆ ಯಾವ

ಶಿವ ನಮ್ಮ ಕನ್ನಡ ಪ್ರೇಮದ ಜ್ಯೋತಿ.